ಅಂಶ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಗೋಶಾಲೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೂತನ ಎನ್ಇಪಿ ಪಠ್ಯದಲ್ಲಿ ಇಸ್ರೋ ಬಾಹ್ಯಾಕಾಶ ವಿಜ್ಞಾನದ ಅಂಶಗಳು ಸೇರ್ಪಡೆ, ಸಚಿವ ಬಿಸಿ ನಾಗೇಶ್. ಖಾಸಗಿ ಕಾಲೇಜುಗಳ ಜಾಗೃತಿ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಉಷ್ಣಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸ್ಪ್ರೇ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಲ್ ಜೈವಿಕ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಕೃಷಿ ಅನುಭವಗಳು. ಅಂಕೋಲಾದ ತೆಂಕಣಕೇರಿಯ ನಾಗರಾಜ ಆನಂದು ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಾಗರಾಜ ಆನಂದು ನಾಯ್ಕ ಅವರಿದ್ದಾರೆ. ಇವರು ಈ ಹಿಂದೆ ಕೃಷಿ ಇಲಾಖೆಯಲ್ಲಿ ಅನುಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಅಂದ್ರೆ ತಂತ್ರಜ್ಞಾನವನ್ನ ರೈತರಿಗೆ ಮುಟ್ಟಿಸುವಂತ ಸಂದರ್ಭದೊಳಗೆ ಹೊಸ ಹೊಸ ತಂತ್ರಜ್ಞಾನ ಕೃಷಿ ಇಲಾಖೆ ಏನೇನು ಕೈಗೊಂಡಿದೆ ಅನ್ನೋದನ್ನ ರೈತರಿಗೆ ತಿಳಿಸಿಕೊಡ್ತಾ ಇದ್ರು. ಈ ಸದ್ಯಕ್ಕೆ ಆ ಕೆಲಸದಲ್ಲಿ ಇಲ್ಲ. ಈ ಒಂದು ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ತಮ್ಮದೇ ಆದಂತದ್ದು. ಹೇಗೆ ಅನಿಸ್ತಾ ಇದೆ, ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಾಗರಾಜ್ ನಾಯ್ಕ, ಈಗ ನೀವು ಅನುಗಾರರಾಗಿ ಕೆಲಸವನ್ನು ಮಾಡಿದಿರಿ, ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೀರಿ. ನಿಮ್ಮದೇ ಅಂತ ತೋಟ ಕೃಷಿ ಇಂಥವೆಲ್ಲಾನು ಮಾಡ್ಕೊಂತ ಬೆಳೆದಂತವ್ರು, ಈಗ ಏನೇನು ಮಾಡ್ತಾ ಇದ್ದೀರಿ, ಎಷ್ಟು ಎಕರೆ ಇದೆ, ಅದು ಹೇಗೆ ಇದೆ ಸ್ವಲ್ಪ ಹೇಳ್ತೀರಿ ಸರ್? ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ನಮ್ದು ಅಂಕೋಲಾದಿಂದ ಒಂದ್ 2 ಕಿಲೋಮೀಟರ್ ಒಳಗಾಗತ್ತೆ ಮನೆ ತೆಂಕಣಕೇರಿ ಅಂತ. ನಮ್ ತಂದೆಯವರು ಜಮೀನು ಇರೋದು ಒಂದ್ 25 ಗುಂಟೆ ಇದೆ. 25 ಗುಂಟೆಲಿ ನಾವು ಭತ್ತ, ತೆಂಗು, ಸ್ವಲ್ಪ ಹೂವಿನ ಗಿಡ, ಜಾಜಿ, ಮಲ್ಲಿಗೆ ಮತ್ತೆ ಅಡಿಕೆ, ಸ್ವಲ್ಪ ಕಬ್ಬು ಹಾಕೊಂಡಿದ್ವಿ. ಮತ್ತೆ ಹಿಂಗಾರಲ್ಲಿ ಶೇಂಗಾ ಬೆಳಿತೀವಿ, ಮತ್ತೆ ಸ್ವಲ್ಪ ಕಲ್ಲಂಗಡಿ ಹಾಕ್ತಿವಿ, ಬೆಳಿತಾ ಇದ್ದೀವಿ. ನಾವು ಮತ್ತೆ ನಮ್ಮ ಮನೆಯವರೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ಕೂಡಿ ಇದ್ ಮಾಡ್ಕೊಳ್ತಿದ್ವಿ. ಇರುವ 25 ಗುಂಟೆ ಅಂದ್ರೆ 1/2 ಎಕರೆ ಮೇಲೆ ಸ್ವಲ್ಪ ಆಯ್ತು. ಇಷ್ಟರೊಳಗೆ ಇಷ್ಟು ಬೆಳೆ ಹಾಕಿರಿ? ಹೌದು ಸರ್, ನಾವು ಅಂದ್ರೆ ಮೊದ್ಲೆಲ್ಲ ಅಷ್ಟು ಭತ್ತನೆ ಬೆಳಿತಿದ್ವಿ. ಈಗ ಏನ್ ಮಾಡಿದ್ರೆ ಸ್ವಲ್ಪ ಅಲ್ಲಿ ಮಣ್ಣನ್ನು ಹಾಕಿ ಅಲ್ಲಿ ಸ್ವಲ್ಪ ಹೂವಿನ ಬೆಳೆನು ಅಂದ್ರೆ ಭತ್ತ ಒಂದ್ ಕಡೆ ಬೆಳಿತೀವಿ, ಮತ್ ಸ್ವಲ್ಪ ಗೇಣಿನು ಮಾಡ್ತೀವಿ. ಗೇಣಿ ಅಂದ್ರೆ ಒಂದ್ 20 ಗುಂಟೆ ಗೇಣಿ ಮಾಡ್ತೀವಿ. ಆಮೇಲೆ ಮತ್ತಿರುವಷ್ಟು ಸ್ವಲ್ಪ ಭಾಗ ಇದ್ದಲ್ಲಿ ಸ್ವಲ್ಪ ಕೆಮ್ಮಣ್ಣೆಲ್ಲ ಹಾಕಿ ಜಾಜಿ ಗಿಡ ಈ ಹೂವಿನ ಗಿಡ ಹಾಕಿ ಬೆಳೆಸ್ಕೊಂಡು ಇದ್ದೀವಿ. ಇಷ್ಟು ವೈವಿಧ್ಯಮಯವಾದಂತ ಬೆಳೆ ಹಾಕೋದಕ್ಕೂ ಒಂದೇ ಬೆಳೆ ಹಾಕೋದಕ್ಕೂ ಏನ್ ವ್ಯತ್ಯಾಸ ಏನು ಅಂದ್ರೆ ಸರ್? ಈಗ ಭತ್ತದ ಬೆಳೆ ಅಂದ್ರೆ ಭತ್ತದಲ್ಲೇ ಇರ್ಬೇಕಾಗತ್ತೆ, ಒಂದೇ ಬೆಳೆ ಆಗಿರತ್ತೆ. ಈಗ ಅಂತರ ಬೆಳೆ ಅಂದ್ರೆ ನಮ್ದು ಹೂವಿನ ಗಿಡ ಮತ್ತೆ ತೆಂಗು ಬಾಳೆ ಅಡಿಕೆ ಹಾಕೋದ್ರಿಂದ ಈ ಕಡೆನೂ ನಾವು ಲಾಭ ತಗೋಬಹುದು. ನಾವು ಅಂದ್ರೆ ಬಹು ಬೆಳೆ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಆದಾಯ ಬರ್ತೈತೆ. ಹೌದು, ಈಗ ಹೂವಿನ ಗಿಡ ಹಾಕಿದ್ವಿ, ಒಂದ್ 2 ವರ್ಷ ಆಯ್ತು ಹೂವಿನ ಗಿಡ. ಅದರಿಂದ ನಾವೇನ್ ಮಾಡ್ತೀವಿ ಕೇಳಿದ್ರೆ, ಹೂ ಆದ್ಮೇಲೆ ಮನೆಯವರೆಲ್ಲ ಸರಿಗೆ ತೆಗೆದು ಒಂದು ಮಾರಾಟ ಕೊಟ್ಟು ಬಿಡ್ತೀವಿ. ಮಾರಾಟ ಮಾಡಿ ಅದರಿಂದ ಉಳಿಯುತ್ತೆ. ಆಮೇಲೆ ಭತ್ತದ ನಮ್ದು ಸ್ವಲ್ಪ ಗದ್ದೆ ಇದೆ, ನಮ್ದು ಗದ್ದೆಯಲ್ಲಿ ಸ್ವಲ್ಪ ಭತ್ತ ಬೆಳಿತೀವಿ. ನಂತರ ಗೇಣಿ ಸ್ವಲ್ಪ ಮಾಡ್ತೀವಿ, ಅದರಲ್ಲೂ ಬೆಳೆದಂತದ್ದು ಮನೆಗೆ ಉಪಯೋಗಿಸ್ಕೊಳ್ತೀವಿ. ಹಾಗೆ ನಾವು ಏನ್ ಮಾಡ್ತೀವಿ ಕೇಳಿದ್ರೆ, ಈಗ ಕೃಷಿ ಇಲಾಖೆಯಲ್ಲಿ ಬೆಳೆ ಸಮೀಕ್ಷೆ ಅಂತ ಒಂದು ಬರುತ್ತೆ, ಅದರಲ್ಲೂ ನಾವು ಕೆಲಸ ಮಾಡ್ತೀವಿ. ಒಂದು ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿ ಸರ್ವೆ ನಂಬರ್ ಎಲ್ಲ ಏನೇನ್ ಬೆಳೆದಿದ್ದಾರೆ ಹೋಗಿ ಅದೆಲ್ಲ ದಾಖಲೆ ಮಾಡೋದು. ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಅಂತ ಇರುತ್ತೆ, ಅದ್ರಲ್ಲಿ ಎರಡರಲ್ಲೂ ಕೆಲಸ ಮಾಡ್ತೀವಿ, ಹಾಗೂ ಕೃಷಿಲೂ ತೊಡ್ಕೊಳ್ಸ್ತೀವಿ. ಅಂದ್ರೆ ಈ ದಾಖಲೆ ಮಾಡೋದು ರೈತರು ತಾವೇ ತಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ದಾಖಲೆ ಮಾಡಬೇಕು, ನೀವು ಅವ್ರಿಗೆ ಸಹಾಯ ಮಾಡ್ತಿರೋ? ಹೌದು ಸರ್. ಅಂದ್ರೆ ಈಗ ರೈತರೇ ಅವರೇ ಆಗಿ ತಮ್ಮ ಜಮೀನಲ್ಲಿ ಏನು ಇದ್ ಮಾಡ್ಕೋಬಹುದು, ಏನ್ ಬೆಳೆ ಇದೆ ಅದನ್ನು ಎಂಟ್ರಿ ಮಾಡ್ಕೋಬಹುದು. ಈಗ ಒಬ್ಬೊಬ್ರ ಹತ್ರ ರೈತರಿಗೆ ಮೊಬೈಲ್ ಸ್ಮಾರ್ಟ್ ಫೋನ್ ಇರಲ್ಲ, ಸಣ್ಣ ಮೊಬೈಲ್ ಇರುತ್ತೆ. ಆಮೇಲೆ ನಾವು PR ಅಂದ್ರೆ ಖಾಸಗಿ ನಿವಾಸಿ ಅಂದಿರ್ತೀವಿ, ನಾವು ಹೋಗಿ ಅವರಿಗೆ ಕಾಣಿಸ್ಕೊಡ್ತೀವಿ ಯಾವ ರೀತಿ ದಾಖಲೆ ಮಾಡಬೇಕು, ಏನೇನಿದೆ ಒಂದು ಭಾಗ ಇದ್ದಲ್ಲಿ, ಏನು ಯಾವ್ಯಾವ್ದು ಇದು ಮನೆ ಇರುತ್ತೆ, ತೆಂಗಿರುತ್ತೆ, ಅಡಿಕೆ ಇರುತ್ತೆ, ಮಾವಿರುತ್ತೆ, ಮತ್ತೆ ಹೂವಿನ ಬೆಳೆನು ಬೆಳೆದಿರುತ್ತೆ, ಅದು ದಾಖಲೆ ಮಾಡೋದು. ಅವ್ರು ರೈತರು ಮಾಡ್ಕೋಬಹುದು, ಅವ್ರಿಗೆ ಗೊತ್ತಾಗಿಲ್ಲ ಅಂತ ನಾವು ಹೋಗಿ ರೈತರಿಗೆ ತೋರಿಸ್ಕೊಡ್ತೀವಿ. ಹೇಗೆ ಅದನ್ನ ಮಾಡೋದು ಸ್ವಲ್ಪ ಹೇಳಿ. ಈಗ ಒಂದು ಸರ್ವೆ ನಂಬರ್ ಹೋದ್ಮೇಲೆ ಮನೆ ಇರುತ್ತೆ. ಆ ಮನೆ ಅಂದ್ರೆ ಒಂದು ಕನಿಷ್ಠ ಅಂದ್ರೆ ಒಂದ್ ಮನೆ ಇರೋದು, ಒಂದ್ ಗುಂಟೆ ಅಥವಾ 2 ಗುಂಟೆಲಿ ಮನೆ ಇರುತ್ತೆ. ಮನೆ ಕಾಣಿಸ್ತೀವಿ, ಕೃಷಿಯೇತರ ಜಮೀನ್ ಅಂತ. ಆಮೇಲೆ ತೆಂಗು ಇರುತ್ತೆ, ಅಡಿಕೆ ಇರುತ್ತೆ, ಮತ್ ಮಾವು ಇರುತ್ತೆ. ಈಗ ಒಂದ್ 10 ಗುಂಟೆಲಿ ಒಂದು 5 ಗುಂಟೆಲಿ ಮಾವು ಬೆಳೆದಿರ್ತಾರೆ, ಮಾವು ಅಂತ ಕಾಣಿಸ್ತೀವಿ. ಆಮೇಲೆ ತೆಂಗಿರುತ್ತೆ, ತೆಂಗು ಒಂದ್ 5 ಗುಂಟೆ ಇರುತ್ತೆ, ತೆಂಗು ಕಾಣಿಸ್ತೀವಿ. ಅಡಿಕೆ ಇರುತ್ತೆ, ಅಡಿಕೆ ಕಾಣಿಸ್ತೀವಿ. ಅಂದ್ರೆ ಈಗ ರೆಕಾರ್ಡ್ ಉತ್ತರದಲ್ಲಿ ಅವ್ರದ್ದು ಏನೇನ್ ಬೆಳೆದಿದ್ದಾರೆ, ಅವ್ರ ಜಮೀನಲ್ಲಿ ಏನೇನಿದೆ ಅಂತ ಮಾಹಿತಿ ಬಂದ್ಬಿಡತ್ತೆ. ಇದರಿಂದ ಕನಿಷ್ಠ ಇಷ್ಟು ಎಕರೆ ಇರಬೇಕು, ಗರಿಷ್ಠ ಇಷ್ಟು ಇರಬೇಕು, ಹಾಗೇನಿಲ್ಲ. ಒಂದ್ ಗುಂಟೆ ಇದ್ದವರು ಮಾಡ್ಕೋಬಹುದು, ಒಂದ್ ಗುಂಟೆ ಕಾಲ್ ಗುಂಟೆ ಇದ್ದವರು ಮಾಡ್ಕೋಬಹುದು. ರೈತರ ಬೆಳೆ ಸಮೀಕ್ಷೆ ಒಂದು 20 ಎಕರೆ ಇದ್ರೆ ಎಷ್ಟೇ ಎಕರೆ ಇದ್ರು ಮಾಡ್ಕೋಬಹುದು. ಅಂದ್ರೆ ತಮ್ಮ ಜಮೀನಲ್ಲಿ ಏನ್ ಬೆಳೆದಿದ್ದಾರೆ ಅಂತ, ಅಥವಾ ಖಾಲಿ ಜಾಗ ಇರ್ತಾರೆ ಅದನ್ನ ಪಾಳು ಅಂತ ಮಾಡ್ತಾರೆ. ಅದ್ರೊಳಗೆ ಏನೇನ್ ಮೂಡುತ್ತೆ, ನಾವು ಬರೆದಿದ್ದಷ್ಟೇ ಮೂಡುತ್ತೋ ಅಥವಾ ಚಿತ್ರನು ಮಾಡುತ್ತೋ ಹೇಗೆ? ಅದ್ರಲ್ಲಿ ಏನಾಯ್ತು ಕೇಳಿದ್ರೆ, ನಾವು ಒಂದು ಆ ಸರ್ವೆ ನಂಬರ್ ಹೊಡೆದವಾಗ GPS ಮುಖಾಂತರ ಹೋಗುದು. ಈಗ ನಾವು ಇದು ಸರ್ವೆ ನಂಬರ್ 54 ಅಂತ ಹೇಳಿದ್ಬಿಟ್ರೆ, ನೀವು 54ನೇ ಸರ್ವೆ ನಂಬರ್ ಗೆ ಹೋಗಿ ಅಲ್ಲಿ ದಾಖಲೆ ಮಾಡುದು. ಅಂದ್ರೆ ಈಗ ನಾವು 54ರಲ್ಲಿ ನಿಂತ್ರೆ ಮಾತ್ರ ಆ ಸರ್ವೆ ನಂಬರ್ ಕಾಣಿಸುತ್ತೆ GPS ಮುಖಾಂತರ. ನಾವು ಬೇರೆ ಎಲ್ಲೂ ಹೋಗಿ ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಆಗಲ್ಲ, ನೀವು ದೂರ ಇದ್ದಾರೆ ಅಂತ ಕಾಣಿಸುತ್ತೆ. ಆ ಜಾಗಕ್ಕೆ ಹೋಗಿ ಸರ್ವೆ ಮಾಡುದು, ಅಂದ್ರೆ ಆ ಜಾಗದಲ್ಲಿ ಏನೇನಿದೆ ಅದೆಲ್ಲ ದಾಖಲೆ ಮಾಡುದು. ಈಗ ನಾವು ಈ ಸಿಗ್ನಲ್ ಸಿಗಲ್ಲ ನಮ್ಮ ಹೊಲಕ್ಕೆ ಅಥವಾ ತೋಟಕ್ಕೆ, ಅವಾಗ ಹೆಂಗ್ ಮಾಡುದು? ಅದೇ ಸರ್, ಈಗ ನಮ್ದು ಈ ಕಡೆ ಏನದು ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಒಂದೊಂದ್ಸಲ ಸಿಗ್ನಲ್ ಇರಲ್ಲ. ನಾವು ಜಾಗಕ್ಕೆ ಹೋಗಿರ್ತೀವಿ, ಆಮೇಲೆ ನೆಟ್ವರ್ಕ್ ಸಮಸ್ಯೆ ಇರುತ್ತೆ, ಅಪ್ಲೋಡ್ ಮಾಡೋಕ್ಕಾಗಲ್ಲ ಸಮೀಕ್ಷೆನ. ಬಹಳ ನಮ್ಮ ಈ ಕಡೆ ಬಹಳ ತೊಂದ್ರೆ ಇದೆ ಸರ್. ಅವಾಗ ಏನ್ ಮಾಡುದು? ಆಮೇಲೆ ನಾವೇನ್ ಮಾಡ್ತೀವಿ ಕೇಳಿದ್ರೆ, ಆದ್ರೆ ಮಾಡ್ತೀವಿ, ಇಲ್ಲಾದ್ರೆ ಮತ್ತೆ ಇನ್ನೊಂದ್ ದಿನ ಹೋಗಿ ಮತ್ತೆ ವಾಪಸ್ ಬರೋದಾಗತ್ತೆ ಸರ್. ನಾವು ಅಲ್ಲಿ ಸಿಗ್ನಲ್ ಯಾವಾಗ್ಲೂ ಸಿಗಲ್ಲ ಅಂದಾಗ ಸಿಗ್ನಲ್ ಸಿಗತ್ ಸರ್. ಅದು ಅಂದ್ರೆ ಈಗ ಮೋಡ ಆದವಾಗ ಒಂದೊಂದ್ಸಲ ಸಿಗ್ನಲ್ ಸಿಗಲ್ಲ ನಮ್ಗೆ ಈ ಕಡೆ. ಒಂದೊಂದ್ ಪ್ರದೇಶಕ್ಕೆ ಹೋದ್ರೆ ನೆಟ್ವರ್ಕ್ ಇರಲ್ಲ ಸರ್. ಅದೇ ಏನ್ ಮಾಡುದು ಅವಾಗ? ಅವಾಗ ಏನೋ ಅವ್ಳು ದಾಖಲೆ ಮಾಡ್ಕೊ ಬರ್ತೀವಿ. ದಾಖಲೆ ಎಲ್ಲ ರೈತರ ಹೊಲಕ್ಕೆ ಹೋಗಿ ಅಲ್ಲಿ ಏನೇನ್ ಬೆಳೆ ಬೆಳೆದಿದ್ದಾರೆ ಎಲ್ಲ ದಾಖಲೆ ಮಾಡ್ಕೊ ಬರ್ತೀವಿ. ಅವಾಗ ಇದ್ ಬೇಕಂದಿಲ್ಲ ಸರ್, ನೆಟ್ ಕನೆಕ್ಷನ್ ಬೇಕಂದಿರೋದಿಲ್ಲ. ಆಮೇಲೆ ನಾವು ನಮ್ಮ ಊರಿಗೆ ಬಂದಾಗ ಅಲ್ಲಿ ನೆಟ್ವರ್ಕ್ ಇರಲ್ಲಿ ಹೋಗಿ ಅಪ್ಲೋಡ್ ಮಾಡ್ತೀವಿ. ಹೌದು, ಅಂದ್ರೆ ನಿಮ್ಮ ಹೊಲದ್ದೇ ನೀವು ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ ಅನ್ನೋದು ಗ್ಯಾರಂಟಿ ಏನು ಅಂದ್ರೆ, ನಾವು ಆ ಜಾಗಕ್ಕೆ ಹೋಗ್ತೀವಿ ಸರ್. ನಾವು ಯಾವ್ದೋ ಒಂದ್ ಜಾಗದಲ್ಲಿ ಈಗ ಒಂದ್ 50 ಸರ್ವೆ ನಂಬರ್ ಐವತ್ತರಲ್ಲಿ ಹೋಗಿ ನಿಂತವಾಗ 50 ಸರ್ವೆ ನಂಬರ್ ಗೊತ್ತಾಗುತ್ತೆ ಸರ್. ಆ 50 ಸರ್ವೆ ಹೊಡೆದಾಗ ಹಿಸ್ಸಗಳು ಇರ್ತವೆ. ಈಗ 50x1 ನಾಗರಾಜ್ ಅಂತಿದ್ರೆ ನಾವು ಅಲ್ಲಿ ಪಕ್ಕದಲ್ಲಿ ಕೇಳ್ತೀವಿ ಸರ್, ಇದ್ಯಾರ ಜಾಗ? ಅವ್ರು ಹೇಳ್ತಾರೆ ಇದು ನಮ್ಮ ಜಾಗ ನಾಗರಾಜ್. ಅವಾಗ ನಾವು ಹೋಗಿ ಅಲ್ಲಿಂದ ಏನೇನು ದಾಖಲೆ ಮಾಡ್ತೀವಿ. ಈಗ ನಾವು ಇಲ್ಲಿ ನಿಂತು ಈಗ 40ನೇ ಸರ್ವೆ ನಂಬರ್ ನಲ್ಲಿ ನಿಂತು 50ನೇ ಸರ್ವೆ ನಂಬರ್ ದಾಖಲೆ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಅಂದ್ರೆ GPS ಮುಖಾಂತರ ಮಾಡುದು, ಆ ಜಾಗಕ್ಕೆ ಹೋಗಿ ಸರ್ವೆ ಮಾಡೋದು ನಾವು. ಇದು ಅನುಕೂಲ ಏನು ಈ ರೀತಿ ಸರ್ವೆ ಮಾಡೋದು? ಇದರಿಂದ ಅನುಕೂಲ, ನಾವು ಏನ್ ಬೆಳೆದಿದ್ದಾರೆ ರೈತರು, ಏನೇನು ಬೆಳೆದಿದ್ದಾರೆ ತಮ್ಮ ಜಮೀನಲ್ಲಿ ಅಂತ ಒಂದು ದಾಖಲೆ ಆಗುತ್ತೆ. ಮತ್ತೆ ರೆಕಾರ್ಡ್ ಉತ್ತರದಲ್ಲಿ ನೋ ಕ್ರಾಪ್ ಅಂತ ಬರುತ್ತೆ, ಇದೇನು ದಾಖಲೆ ಮಾಡಿದ್ರೆ. ಈಗ ನಾವು ಶೇಂಗಾನ ಬೆಳಿಲಿ, ಹೆಸರು ಬೆಳಿಲಿ, ಉದ್ದು ಬೆಳಿಲಿ, ಕಬ್ಬು ಬೆಳಿಲಿ, ಏನೋ ಒಂದು ಬೆಳೆದಿದ್ದೀವಿ, ಹಾಕಿದ್ದೀವಿ, ರೈತರಿಗೆ ಮುಂದೆ ಯಾವ ರೀತಿ ಅನುಕೂಲ ಇದೆ ಅಂದ್ರೆ, ಈಗ ಇದು ಬೆಳೆ ದಾಖಲೆ ಮಾಡೋದ್ರಿಂದ ಸರ್ ರೈತರಿಗೆ ಒಂದು ಬೆಳೆ ಸಾಲ ಬೆಳೆ ಸಾಲ ಅಂದ್ರೆ ಭತ್ತದಲ್ಲಿ ಭತ್ತ ಬೆಳೀತಿದ್ದಾರೆ, ಭತ್ತದಲ್ಲಿ ಬೆಳೆ ಸಾಲ ತಗೋಬಹುದು. ತೆಂಗು ಬೆಳೀತಿದ್ದ ತೆಂಗದಲ್ಲೂ ಅವ್ರ ಮುಂದೆ ಬೆಳೆ ಸಾಲ ತಗೋಬಹುದು. ಮತ್ತೆ ಮುಂದೆ ಬೇರೆ ಬೇರೆ ಅವ್ರದ್ದೇನಾದ್ರು ಬೆಳೆ ನಾಶ ಆಯ್ತಂದ್ರು, ಈಗ ಹೂವಿನ ಬೆಳೆ ಹಾಕಿದ್ರು, ಹೂವಿನ ಬೆಳೆ ಈಗ ಮಳೆಗಾಲದಲ್ಲಿ ಹಾಳಾಗೋಯ್ತು ಅಂತ ಹೇಳ್ಬಿಟ್ರೆ, ಅವಾಗ ನಾವು ಬೆಳೆ ದಾಖಲೆ ಮಾಡಿರ್ತೀವಿ, ಹೂವಿನ ಬೆಳೆ ಇದೆ ಅದು ಗೊತ್ತಾಗತ್ತೆ ಅದ್ರಲ್ಲಿ, ತಾವು ಎಷ್ಟು ಹೂವಿನ ಬೆಳೆ ಹಾಕಿದ್ವಿ ಅದ್ರದ್ದು. ಮತ್ತೆ ಈಗ ಏನಾಗಿದೆ ಕೇಳಿದ್ರೆ, ರೈತರಿಗೆ ಡೈರೆಕ್ಟ್ ಡಿಬಿಟಿ ಮುಖಾಂತರ ಪೇಮೆಂಟ್ ಆಗತ್ತೆ ಅವ್ರಿಗೂ, ಅದರಿಂದ ಏನೇನು ತಾವು ಬೆಳೆದಿದ್ದಾರೆ ಅದು ಗೊತ್ತಾಗತ್ತೆ ಸರ್. ಅದರಿಂದ ಅವ್ರು ಡೈರೆಕ್ಟ್ ಆಗಿ ಅವರು ಬೆಳೆ ನಾಶ ಹಾನಿ ಆದಲ್ಲಿ ಬೆಳೆದೇನಾದ್ರು ಪರಿಹಾರ ಇದ್ರಲ್ಲಿ ಅವ್ರಿಗೆ ಡೈರೆಕ್ಟ್ ಪರಿಹಾರ ಸಿಗತ್ತೆ. ಹಂಗಾಗಿ ಎಲ್ಲಾ ರೈತರು ಮಾಡ್ಕೊಳ್ಳೋದು ಒಳ್ಳೇದು. ಹೌದು, ಎಲ್ಲಾ ರೈತರು ಮಾಡ್ಕೊಳ್ಳೋದು ಒಳ್ಳೇದು ಸರ್. ಖಾಲಿ ಇದ್ರು ಮಾಡ್ಕೋಬಹುದಾ? ಹೌದು, ಖಾಲಿ ಇತ್ತಂದ್ರೆ ಆ ಜಾಗದಲ್ಲಿ ಹೋಗಿ ನೋಡ್ಬೇಕು, ಏನು ಜಾಗ ಇಲ್ಲ ಅಂದ್ರೆ ಪಾಳು ಅಂತ ಕಳಿಸ್ಬೇಕು ಸರ್. ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಾಸಗಿ ನಿವಾಸ ಅಂತ ಇರ್ತಾರೆ ಸರ್, ನಾವು ಗ್ರಾಮದ ಖಾಸಗಿ ನಿವಾಸ, ಅವರು ಬಂದು ಮಾಡ್ಕೋಗ್ತಾರೆ. ಅಂದ್ರೆ ಒಬ್ಬೊಬ್ರು ಮನೇಲಿ ಇರೋದಿಲ್ಲ ಸರ್ ಸ್ಮಾರ್ಟ್ ಫೋನ್ ಎಲ್ಲ, ಬಡವ್ರು ಇರ್ತಾರೆ, ಒಬ್ಬೊಬ್ರು ಮೊಬೈಲ್ ತಿಳುವಳಿಕೆ ಇರೋದಿಲ್ಲ. ನಾವೇನಂದ್ರೆ ಮೊಬೈಲ್ ಇರ್ತಾರೆ, ಅವ್ರಿಗೆ ತಿಳುವಳಿಕೆ ಇಲ್ಲ ಅಂದ್ರೆ ನಾವು ತೋರಿಸ್ಕ ಕೊಡ್ತೀವಿ ಹೀಗ ಹೀಗ ಮಾಡ್ಬೇಕು ಅಂತ. ಇಲ್ಲ ಅವ್ರ ಮೊಬೈಲ್ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ನಮ್ಮ ಮೊಬೈಲ್ ಮಾಡ್ಕೊಂಡು ಹೋಗ್ತೀವಿ, ಅವ್ರದ್ದೆಲ್ಲ ಅಡ್ರೆಸ್ ತಗೊಂಡು ಆಧಾರ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿ ಮಾಡಿಟ್ಟು ಹೋಗ್ತೀವಿ ಸರ್. ನೀವು ಕೃಷಿ ಇಲಾಖೆಯಲ್ಲಿ ರೈತರಿಗೆ ಅನುಕೂಲವಾಗಿ ಕೆಲಸವನ್ನು ಮಾಡ್ತಾ ಇದ್ರಿ, ಅದು ನಿಮ್ಮ ಕೃಷಿ ಬದುಕಿಗೆ ಹೇಗೆ ಅನುಕೂಲ ಆಯ್ತು ಅಂದ್ರೆ ಸರ್, ನಾವು ಮೊದಲೆಲ್ಲ ಕೃಷಿ ಇಲಾಖೆಯಲ್ಲಿ ಭೂಚೇತನ ಅಂತ ಯೋಜನೆ ಇತ್ತು ಸರ್, ಅದರಲ್ಲಿ ಅನುಗಾರರಾಗಿ ಕೆಲಸ ಮಾಡ್ತಿದ್ವಿ. ಆಮೇಲೆ ನಮಗೆ ಅಲ್ಲಿಂದ ರೈತರ ಒಡನಾಟದಿಂದ ನಮಗೆ ಮೊದಲು ರೈತರು ಪರಿಚಯ ಇತ್ತು, ಅಂದ್ರೆ ಊರ್ನವ್ರು ಆದ್ಮೇಲೆ ಎಲ್ಲರೂ ಪರಿಚಯ ಇತ್ತು. ಆಮೇಲೆ ಕೃಷಿ ಇಲಾಖೆಗೆ ಬಂದ್ಮೇಲೆ ಎಲ್ಲ ರೈತರು ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ನಾವು ಅವರಿಗೆ ಕೃಷಿ ಇಲಾಖೆಯ ಸವಲತ್ತು ಬಗ್ಗೆ, ಆಮೇಲೆ ಹೊಸ ಹೊಸ ತಾಂತ್ರಿಕತೆ, ಮಷಿನ್ ನಾಟಿ ಇರ್ಬೋದು, ಸಾಲ್ ನಾಟಿ ಇರ್ಬೋದು, ಶ್ರೀ ಪದ್ಧತಿ ಇರ್ಬೋದು, ಮತ್ತೆ ಯಂತ್ರದ ಬಳಕೆ ಅಂದ್ರೆ ಕೂಲಿ ಕಾರ್ಮಿಕರದ ಇದ್ರನ್ನ ತಪ್ಪಿಸೋದು ಹೇಗೆ ಅಂತೆಲ್ಲ ಮಾಹಿತಿ ಕೊಡ್ತಿದ್ವಿ. ಇಷ್ಟು ರೈತನ ಭೇಟಿ ಆಗೋದ್ರಿಂದ ಅವರಿಂದ ಏನಾದ್ರು ತಿಳ್ಕೊಂಡ್ರೆ? ಹೌದು ಸರ್, ಅವ್ರದ್ದು ಒಂದು ಹೇಳ್ತಿದ್ರು ಸರ್, ಅವ್ರು ಹೀಗ ಹೀಗ ಮಾಡ್ಬೇಕು, ನಮ್ದು ಹೀಗ ಹೀಗಿದೆ ಸಮಸ್ಯೆಗಳ ಬಗ್ಗೆ ಹೇಳ್ತಿದ್ರು ಅವರು. ತಮ್ಮಲ್ಲಿ ಈ ತರ ಸಮಸ್ಯೆ ಇದೆ ಭತ್ತದಾಗ್ಲಿ, ನಾವೇನ್ ಮಾಡ್ತಿದ್ರು ಕಂಡ್ರೆ ನಮ್ಗೆ ತಿಳಿದಷ್ಟು ಹೇಳ್ತೀವಿ, ಇಲ್ಲಾದ್ರೆ ನಮ್ಮ ಕೃಷಿ ಅಧಿಕಾರಿಗಳಿಗೆ ಕರೆಸ್ಕೊಂಡು ಅವರಿಗೆ ಮಾಹಿತಿ ಕೊಡ್ತಿದ್ವಿ. ಅವರಿಗೆ ರೈತರಿಗೆ ಹೇಳುದೊಂದಾಯ್ತು, ಅವರಿಂದ ಕಲ್ತಿದ್ದು ಏನಾದ್ರೂ ಇದೆಯಾ ನೀವು? ಅವರಿಂದ ಕಲ್ತಿದ್ ಸರ್ ಸರ್ ಅಂದ್ರೆ ಯಾವ ತರ ಕೃಷಿಲಿ ಹೇಗೆ ಇದ್ ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಸರಿ ತಜ್ಞರಿಗಿಂತ ರೈತರು ಬಹಳ ಮುಂದಾಗಿ ವಿಷಯ ಆಲೋಚನೆ ಮಾಡ್ತಾರೆ, ಬೆಳೆಯನ್ನ ಅಳವಡಿಸ್ಕೊಂಡಿರ್ತಾರೆ, ಸಾಕಷ್ಟು ಮುಂದುವರೆದಂತ ರೈತರು ಇರ್ತಾರೆ, ಮತ್ತೆ ಅವ್ರು ನೋಡಿ ನಾವು ಹಿಂಗ್ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ಈಗ ನಾವು ಅಂದ್ರೆ ಅವ್ರು ಒಬ್ಬೊಬ್ರು ರೈತರ ಕೇಳಿದ್ರೆ ಇಡೀ ದಿನವೆಲ್ಲ ಅವರು ಗದ್ದೆಲೇ ಇರೋದೇ, ಅವ್ರು ನಮ್ಗಿಂತ ಅವ್ರಿಗೆ ಹೆಚ್ಚು ಗುರುತ್ತೆ ಈ ತರ ಆದ್ರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಒಂದೇ ಸಲ ನಾವು ಹೇಳಿದ ಔಷಧಿ ಸಿಂಪರಣೆ ಮಾಡುದಿಲ್ಲ ಸರ್, ಅವರಿಗೆ ಅವ್ರದ್ದು ಏನಿದೆ ಅವ್ರದ್ದು ಹಳೆ ಕಾಲದ ಯಾವ ತರ ಇದು ಮಾಡ್ತಾರೆ ಫಸ್ಟ್, ಆಮೇಲೆ ನೋಡಿ ಅದು ಹತೋಟಿಗೆ ಬರಲಿಲ್ಲ ಅಂದ್ರೆ ನಮ್ಮ ಹತ್ರ ಕೃಷಿ ಇಲಾಖೆಗೆ ಬಂದು ಕೇಳ್ತಾರೆ ಯಾವ ರೀತಿ ಮಾಡ್ಬೋದು ಹೀಗ ಹೀಗಾಗಿದೆ. ಮತ್ತೆ ಏನ್ ಹೇಳ್ತೀರಿ ನಾಗರಾಜ್? ಮತ್ತೆ ಹೇಳಿ ಸರ್, ನಮ್ದು ಜಮೀನು ಇರೋದು, ಮತ್ತೆ ನಮ್ದು ಏನಂದ್ರೆ ಸ್ವಲ್ಪ ಜಮೀನು, ನಮ್ದು ಸ್ವಲ್ಪ ಒಂದು 5 ಗುಂಟೆ ಒಂದು ಇದೆ, ನಮ್ದೊಂದಿದೆ, ನಮ್ ನಾಲ್ಕು ಮಂದಿದ ನಮ್ಮ ದೊಡ್ಡಪ್ಪ ಅವ್ರದ್ದೆಲ್ಲ ಒಂದು 20 ಗುಂಟೆ ಇದೆ ಸೇರಿ, ಎಲ್ಲ ಸೇರಿ ಅಲ್ಲೇ ಉಪ್ಪು ನೀರು ಹಾಯುವಂತ ಜಾಗ. ಅಲ್ಲಿ ಒಂದು ಸುಮಾರು ವರ್ಷ ಹಿಂದೆ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಬೇರೆ ಬೇರೆ ಭತ್ತ ಹಾಕ್ತಿದ್ರು ಉಪ್ಪು ನೀರಿಗೆ ಸಾಕೋಗುವಂತದ್ದು. ಆಮೇಲೆ ಉಪ್ಪು ನೀರು ಆಮೇಲೆ ನಾವು ಬಿಟ್ಟು ಈಗ ಒಂದು 4-5 ವರ್ಷ ಆಯ್ತು ಸರ್. ನಾವೇ ಹೋಗಿ ಆ ಗದ್ದೆನ ಗೇಣಿ ಮಾಡಿ ಈಗ ಹೊಸ ಕಗ್ಗ ಭತ್ತ ಅಂತ ಇದೆ ಸರ್, ಉಪ್ಪು ನೀರಿನ ತಳಿಯೋದು, ಆ ಭತ್ತವನ್ನ ನಾವು ಬೆಳಿತಿದ್ವಿ. ಅದರಿಂದ ಹಳೆ ಕಾಲದ ಊಟಕ್ಕೂ ಚಲೋ ಆಗಿದೆ ಸರ್ ಈ ಕಡೆ. ಹೌದು, ಒಟ್ಟು ಇಷ್ಟೆಲ್ಲ ಕೃಷಿ ಅನುಭವ ಆಯ್ತು. ಮತ್ತೆ ಕೃಷಿಯೊಳಗೆ ಏನೇನು ರೈತರಿಗೆ ಬೇಕಾದಂತ ಸಹಾಯ ಸಹಕಾರ ಇವೆಲ್ಲವನ್ನು ಮಾಡ್ತಾ ಇದ್ರಿ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ನಾಗರಾಜ್ ನಾಯ್ಕ್, ನಿಮ್ಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳು ಅಂಕೋಲಾದ ತೆಂಕಣಕೇರಿಯ ನಾಗರಾಜ ಆನಂದು ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಎಚ್ಬಿ ರಾಮಡಿಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಔಷಧಿ ಹಾಗೂ ಸುಗಂಧಿ ದ್ರವ್ಯ ಸಸ್ಯಗಳ ಪ್ರಾಮುಖ್ಯತೆ, ಸಂರಕ್ಷಣೆ ಮತ್ತು ಸಸ್ಯಾಭಿವೃದ್ಧಿ, ಈ ವಿಷಯವಾಗಿ ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಸಿಒ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಜಿಒ ಮಂಜುನಾಥ್ ಅವರಿದ್ದಾರೆ. ಇವರು ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅದು ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಪ್ರಾಮುಖ್ಯತೆ, ಅವುಗಳನ್ನು ಸಂರಕ್ಷಣೆ ಮಾಡೋದಾಗಿರ್ಬೋದು, ಸಸ್ಯಾಭಿವೃದ್ಧಿ ಮಾಡುವುದಾಗಿರ್ಬೋದು, ಹೇಗೆ ಬೇಸಾಯ ಮಾಡೋದು ಅನ್ನೋದು ಕೂಡ ಈಗ ತಿಳಿಸಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ್. ನಮಸ್ಕಾರ. ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳು ಇದಾವಲ್ಲ, ಇದರ ಪ್ರಾಮುಖ್ಯತೆ ಹೇಗೆ ಮತ್ತು ಅದರ ಬೇಡಿಕೆ ಹೇಗೆ? ಖಂಡಿತ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ದೇಶದಲ್ಲಿ ಈ ಸಸ್ಯಗಳನ್ನ ಬೆಳೆಯಲು ಬೇಕಾದ ಅವಗುಣ ಮತ್ತು ಮಣ್ಣಿನ ವೈವಿಧ್ಯತೆ ಸೂಕ್ತವಾಗಿರುವುದರಿಂದ ಅತಿ ವಿಶಿಷ್ಟವಾದ ಸಸ್ಯ ಸಂಕುಲದಿಂದ ಸಮೃದ್ಧವಾಗಿದೆ. ನಮ್ಮ ಭಾರತ ದೇಶದಲ್ಲಿ 40,000 ಹೆಚ್ಚು ಸಸ್ಯ ಪ್ರಭೇದಗಳಿದ್ದು 8,000 ಹೆಚ್ಚಿನ ಸಸ್ಯಗಳನ್ನು ನಮ್ಮ ಔಷಧ ಪರಂಪರೆಯಲ್ಲಿ ಬಳಸಲಾಗುತ್ತದೆ. ಒಂದು ಅಂದಾಜಿನಂತೆ ನಮ್ಮ ದೇಶದಲ್ಲಿ 25,000 ಹೆಚ್ಚು ದೇಶೀಯ ವೈದ್ಯಕೀಯ ಪದ್ಧತಿಯನ್ನು ಬಳಸುವ ಸಸ್ಯ ಸಂಬಂಧ ಔಷಧಿಗಳಿವೆ. 15,00,000 ಹೆಚ್ಚಿನ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸುವ ವೈದ್ಯರಿದ್ದಾರೆ ಮತ್ತು 7,800 ಅಧಿಕ ಸಸ್ಯ ಸಂಬಂಧ ಔಷಧಿಗಳನ್ನು ತಯಾರಿಸುವ ಸಂಸ್ಥೆಗಳಿವೆ. ಪ್ರಪಂಚದಾದ್ಯಂತ ಆಧುನಿಕ ಕೃತಕ ಔಷಧಿಗಳ ದುಷ್ಪರಿಣಾಮಗಳನ್ನು ಮನಗೊಂಡು ಸಸ್ಯಜನ್ಯ ಔಷಧಿಗಳನ್ನು ಹೆಚ್ಚೆಚ್ಚು ಇತ್ತೀಚಿನ ದಿನಗಳಲ್ಲಿ ಬಳಸುತ್ತಿದ್ದಾರೆ. ಇದರಿಂದ ಪ್ರಪಂಚದಲ್ಲಿ ವಾರ್ಷಿಕವಾಗಿ $14 billion ಬೆಲೆಯ ಔಷಧಿ ಸಸ್ಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಉತ್ಪನ್ನಗಳನ್ನು ವಿಶ್ವ ಮಾರುಕಟ್ಟೆಯಲ್ಲಿ ಪ್ರತಿ ವರ್ಷ ಶೇಕಡ 7% ಹೆಚ್ಚಾಗ್ತಾ ಇದೆ. ಇದೇ ರೀತಿ ಔಷಧಿ ಸಸ್ಯಗಳ ಜೊತೆಗೆ ಸುಗಂಧದ್ರವ್ಯ ಸಸ್ಯ ಉತ್ಪನ್ನಗಳು ಸಹ ಹೆಚ್ಚೆಚ್ಚು ಬೇಡಿಕೆ ಬರ್ತಾ ಇದೆ. ಕೇವಲ ಸೌಂದರ್ಯ ವರ್ಧನೆಯಲ್ಲದೆ ಆರೋಮಥೆರಪಿ, ಚರ್ಮ ರೋಗಗಳ ಚಿಕಿತ್ಸೆ ಮತ್ತು ಕಾಂತಿ ವರ್ಧನೆಗೂ ಸಹ ಹೆಚ್ಚೆಚ್ಚು ಬೇಡಿಕೆ ಬರ್ತಾ ಇದೆ. ಇಂಥ ಔಷಧಿ ಸಸ್ಯಗಳ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಅವು ನೈಸರ್ಗಿಕವಾಗಿ ಹುಟ್ಟಿ ತಾವೇ ಬೆಳೀತಾ ಇರ್ತವು, ಮತ್ತೆ ಕೆಲವೊಂದಿಷ್ಟು ಸಸ್ಯಗಳನ್ನು ನಾವು ಸಂಗೋಪನೆ ಮಾಡಿ ಕೃಷಿ ಮಾಡಿ ಬೆಳೆಸ್ತಾ ಇರ್ತೀವಿ. ಸಂರಕ್ಷಣೆ ಮಾಡಬೇಕು ಅಂತ ಅಂದಾಗ ಒಂದು ಆತಂಕದಿಂದ ಅವು ಏನು ನಶಿಸ್ತಾ ಇದ್ದಾವೋ ಏನೋ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತೆ. ಹಾಗಾಗಿ ಸಂರಕ್ಷಣೆ ಮುಖ್ಯನಾ? ಹೌದು, ಖಂಡಿತವಾಗಿ ಮುಖ್ಯ. ನೋಡಿ, ಸಾಮಾನ್ಯವಾಗಿ ಬಹುತೇಕ ಔಷಧ ಸಸ್ಯಗಳು ಅರಣ್ಯದಲ್ಲೇ ದೊರೆಯುತ್ತವೆ. ಅರಣ್ಯಗಳ ಮೇಲಿನ ಹೆಚ್ಚುತ್ತಿರುವ ನಮ್ಮ ಅವಲಂಬನೆ, ಪರಿಸರ ನಾಶದಿಂದ ಹಲವಾರು ಔಷಧ ಸಸ್ಯಗಳು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗ್ತದವೆ. ಇನ್ನು ಎಷ್ಟೋ ಔಷಧ ಸಸ್ಯಗಳು ವಿನಾಶದ ಅಂಚಿನಲ್ಲಿವೆ. ಅಂತಾರಾಷ್ಟ್ರೀಯ ಸಂರಕ್ಷಣಾ ಸಂಸ್ಥೆಗಳ ಪ್ರಕಾರ ಭಾರತದಲ್ಲಿ ಸುಮಾರು 28 ಹೆಚ್ಚಿನ ಸಸ್ಯ ಪ್ರಭೇದಗಳು ಕಣ್ಮರೆಯಾಗಿವೆ ಹಾಗೂ 1,000 ಹೆಚ್ಚು ಸಸ್ಯ ಪ್ರಭೇದಗಳು ನಶಿಸಿ ಹೋಗುವ ಹಂತದಲ್ಲಿವೆ. ಹೀಗೆ ಸಸ್ಯಗಳು ನಶಿಸಿ ಹೋದಲ್ಲಿ ಮುಂದೆ ಯಾವುದೇ ಔಷಧಿ ಸಸ್ಯಗಳು ನಮಗೆ ದೊರಕದೇ ಇರುವ ಸ್ಥಿತಿಯನ್ನು ತಲುಪಬಹುದು. ಈ ನಶಿಸುವ ಒಂದು ವಿಧಾನ ಅಥವಾ ಪ್ರಕ್ರಿಯೆ ಇದೆಯಲ್ಲ, ಅದು ನೈಸರ್ಗಿಕನೋ ಅಥವಾ ಮಾನವನ ಭಾಗವಹಿಸುವಿಕೆ? ಎರಡರಲ್ಲೇ ಹೇಳ್ಬೋದು, ಒಂದು ನೈಸರ್ಗಿಕವಾಗುತ್ತೆ ಮತ್ತು ಮಾನವ ನಿರ್ಮಿತವಾಗುತ್ತೆ. ಈಗ ಮಾನವ ನಿರ್ಮಿತ ಅಂತ ಹೇಳಿದ್ರೆ ನಾವು ಹೆಚ್ಚೆಚ್ಚು ನಗರೀಕರಣಕ್ಕೆ ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಹೆಚ್ಚೆಚ್ಚು ಅರಣ್ಯಗಳನ್ನು ನಾವು ಕೃಷಿ ಭೂಮಿಯಾಗಿ ಮಾಡ್ತಾ ಇದ್ದೀವಿ. ಇನ್ನು ನೈಸರ್ಗಿಕವಾಗಿ ಹೇಳೋದಾದ್ರೆ ನೆರಾವಳಿ ನೋಡ್ತಾ ಇರ್ಬೋದು ನಾವು, ಆಮೇಲೆ ಭೂಕಂಪದಿಂದ ಆಗ್ತಾ ಇದೆ, ಮತ್ತೆ ಹೆಚ್ಚೆಚ್ಚು ಜಾನುವಾರುಗಳನ್ನು ಬಿಟ್ಟು ನಾವು ಮೇಯಿಸೋದ್ರಿಂದ ಇದು ನಾಶವಾಗ್ತಾ ಇದೆ. ಹಾಗಾಗಿ ಇಂಥ ಎಂಡೇಂಜರ್ಡ್ ಅಂತ ಹೇಳಿದ್ರಲ್ಲ, ನಶಿಸುತ್ತಿರುವ ಅಥವಾ ನಶಿಸುವ ಅಂಚಿನಲ್ಲಿರುವಂತಹ ಸಸ್ಯಗಳು ಹೇಗೆ ಇವುಗಳನ್ನು ಗುರುತಿಸಬೇಕು, ಹೇಗೆ ಸಂರಕ್ಷಣೆ ಮಾಡಬೇಕು? ನೋಡಿ, ಸಾಮಾನ್ಯವಾಗಿ ಇವುಗಳು ನಮ್ಮ ಅರಣ್ಯದಲ್ಲಿರುತ್ತವೆ, ನಮ್ಮ ಇತ್ತಿರಲಿರಬೇಕು, ಆ ಜ್ಞಾನಗಳ ತಿಳುವಳಿಕೆಯನ್ನು ನಾವು ಕೊಡ್ತಾ ಇರಬೇಕು. ಈ ಈ ಪ್ರದೇಶದಲ್ಲಿರುವ ಈ ಸಸ್ಯಗಳನ್ನು ನಾವು ಅನೇಕ ವಿಧಾನದಿಂದ ನಾವು ಸಂರಕ್ಷಣೆ ಗುರುತಿಸಿ ಸಂರಕ್ಷಣೆ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಪವಿತ್ರ ವನಗಳ ಮೂಲಕ ಮಾಡಬಹುದು, ಕೃಷಿಗಳ ಮೂಲಕ ಮಾಡಬಹುದು. ಕೃಷಿಯನ್ನು ಮಾಡೋದ್ರಿಂದ ಏನಾಗುತ್ತೆ, ಅರಣ್ಯಗಳ ಮೇಲೆ ಇರುವ ಒತ್ತಡ ಕಡಿಮೆಯಾಗಿ ನಾವು ಅನೇಕ ಔಷಧ ಸಸ್ಯಗಳನ್ನು ನಾವು ಸಂರಕ್ಷಣೆ ಮಾಡಬಹುದು. ಇನ್ನು ಈ ಔಷಧ ಸಸ್ಯಗಳನ್ನು ನಾವು ವನ್ಯಪ್ರಾಣಿಧಾಮ, ರಾಷ್ಟ್ರೀಯ ಉದ್ಯಾನವನಗಳು, ರಕ್ಷಿತ ಅರಣ್ಯ ಪ್ರದೇಶಗಳು ಈ ಔಷಧ ಸಸ್ಯಗಳನ್ನು ಮಾಡಬಹುದು. ಇನ್ನು ಹೊರಗಡೆ ಹೇಳೋದಾದ್ರೆ ಅರಣ್ಯ ಪ್ರದೇಶದ ಹೊರಗಡೆ ಸಹ ನಾವು ಈ ಔಷಧಿ ವನಗಳ ನಿರ್ಮಾಣ ಸಸ್ಯ ಉದ್ಯಾನವನ ಮೂಲಕ ಕೈತೋಟಗಳಲ್ಲಿ ಸಹ ನಾವು ಬೆಳೆಸುವುದರಿಂದ ಇವುಗಳನ್ನ ಸಂರಕ್ಷಣೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ವಿವಿಧ ದೇವಸ್ಥಾನ ಸುತ್ತಮುತ್ತ ಪ್ರದೇಶಗಳಲ್ಲಿ ಪವಿತ್ರ ವನಗಳ ಮೂಲಕ ರಾಶಿವನ, ನವಗ್ರಹವನ, ನಕ್ಷತ್ರವನ ಮತ್ತು ತಪೋವನಗಳ ನಿರ್ಮಾಣದ ಮೂಲಕ ನಾವು ಈ ಔಷಧಿ ಸಂಕುಲವನ್ನು ನಾವು ಸಂರಕ್ಷಣೆ ಮಾಡಬಹುದು. ಇವುಗಳ ಸಂರಕ್ಷಣೆಗೆ ಇಂತಿಂತದೇ ಕ್ರಮಗಳನ್ನು ನಾವು ತಗೋಬೇಕು ಅನ್ನೋದು ಹಂಗೇನಿರುತ್ತ? ಹೌದು, ಖಂಡಿತವಾಗಿ ಅವುಗಳನ್ನು ನಾವು ಸಂರಕ್ಷಣೆ ಮಾಡುವುದು ಅಂತ ಹೇಳಿದ್ರೆ ಅವುಗಳನ್ನು ಗುರುತಿಸಿ ಪೋಷಿಸಿ ಸಸ್ಯಾಭಿವೃದ್ಧಿ ಮಾಡಿ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ ಒಂದು, ಮತ್ತೆ ಸುಸ್ಥಿರವಾಗಿ ಅವುಗಳನ್ನು ನಾವು ಸಂಗ್ರಹಣೆ ಮಾಡಬೇಕಾಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಕೆಲವಾರು ಔಷಧಿಗಳಲ್ಲಿ ನಾವು ತೊಗಟೆಗಳನ್ನು ತೆಗಿಬೇಕಾಗುತ್ತೆ. ತೊಗಟೆಯಲ್ಲಿ ನಾವು ಕಾಲು ಭಾಗ ಉದ್ದವಾಗಿ ಮಾತ್ರ ತೆಗಿಬೇಕಾಗುತ್ತೆ ತೊಗಟೆಗಳನ್ನ. ಇನ್ನ ಕಾಯಿಗಳಲ್ಲಿ ಸುಮಾರು 25% ಮಾತ್ರ ತೆಗಿಬೇಕಾಗುತ್ತೆ. ಇನ್ನ ಬೇರನ್ನು ತೆಗಿಬೇಕಾದ್ರೆ 5-10% ಮಾತ್ರ ಬೇರನ್ನ ನಾವು ಸಂಗ್ರಹಣೆ ಮಾಡಬೇಕು. ಹಾಗಾಗಿ ನಾವು ಅವುಗಳನ್ನ ಸಂರಕ್ಷಣೆ ಮಾಡ್ಕೋಂತ ಉಪಯೋಗ ಮಾಡ್ಕೊಳ್ಳೋದು ಮುಖ್ಯ. ಹೌದು, ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ಅನೇಕ ಕ್ರಮಗಳನ್ನು ತೆಗೆದಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಔಷಧ ಸಸ್ಯಗಳ ಆ ಸ್ಥಾನಗಳನ್ನು ಸಂರಕ್ಷಣೆ ಮಾಡಬೇಕು. ಅವು ಬದು ಆಗಿರ್ಬೋದು, ನಮ್ಮ ಹಿತ್ತಲ ಮನೆ ಆಗಿರ್ಬೋದು, ಯಾವುದೇ ಹೊಲ ಗದ್ದೆಗಳಾಗಿರ್ಬೋದು, ಅವನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ನಂತರ ಜನರಲ್ಲಿ ಶಾಲೆ ಕಾಲೇಜುಗಳಲ್ಲಿ ಔಷಧ ಸಸ್ಯಗಳ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸಬೇಕಾಗುತ್ತೆ. ಜನರಲ್ಲಿ ಔಷಧ ಸಸ್ಯಗಳನ್ನು ಬೆಳೆಸುವುದರ ಬಗ್ಗೆ ಮತ್ತು ವೈಜ್ಞಾನಿಕವಾಗಿ ಔಷಧ ಸಸ್ಯಗಳ ಭಾಗಗಳ ಸಂಗ್ರಹಣೆ ಬಗ್ಗೆ ನಾವು ಪ್ರಜ್ಞೆ ಮೂಡಿಸಬೇಕಾಗುತ್ತೆ. ಸರ್ಕಾರಿ ಮತ್ತು ಸಹಕಾರಿ ಸಂಘಗಳು ಹೆಚ್ಚು ಹೆಚ್ಚು ಔಷಧ ಸಸ್ಯಗಳ ಸಸ್ಯ ಕ್ಷೇತ್ರದಲ್ಲಿ ಸಸ್ಯ ಬಳಸಿ ಜನರಿಗೆ ಸುಲಭವಾಗಿ ಕಡಿಮೆ ದರದಲ್ಲಿ ಸಿಗುವಂತೆ ಮಾಡಬೇಕಾಗಿರುವುದು ನಮ್ಮ ಪ್ರಮುಖ ಒಂದು ಅಂಶವಾಗಿದೆ. ಇನ್ನು ಔಷಧ ಸಸ್ಯಗಳು ಇದ್ದ ಅರಣ್ಯ ಕ್ಷೇತ್ರವನ್ನು ಗುರುತಿಸಿ ಸಂಪೂರ್ಣವಾಗಿ ಅವುಗಳ ರಕ್ಷಣೆ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತೆ. ಪ್ರತಿ ತಾಲೂಕಿನಲ್ಲಿ ಔಷಧ ವನಗಳನ್ನು ನಿರ್ಮಿಸುವುದು ಮತ್ತು ಔಷಧ ಸಸ್ಯಗಳನ್ನು ಬೆಳೆಸಿ ಜನರಿಗೆ ನೀಡಬೇಕು. ಇಲ್ಲಿ ಸಸ್ಯಾಭಿವೃದ್ಧಿ ಮಾಡ್ತೀವಲ್ಲ, ಒಂದಿಷ್ಟು ಬೀಜದಿಂದ, ಒಂದಿಷ್ಟು ಕಟಿಂಗ್ ದಿಂದ, ಬೇರ್ನಿಂದ. ಹೌದು ಹೌದು. ಹೇಗೆ ಇಲ್ಲಿ ಈಗ ಪ್ರಮುಖವಾಗಿ ನಾವು ಬೀಜದಲ್ಲಿ ಮಾಡ್ತೀವಿ ಮತ್ತು ಸಸ್ಯ ಕಾಂಡಗಳಿಂದಲೂ ಸಹ ಮಾಡ್ತೀವಿ. ಇನ್ನು ಸಸ್ಯಾಭಿವೃದ್ಧಿ ಬೀಜಗಳಿಂದಲೇ ಮಾಡೋದಾದ್ರೆ ನಾವು ಪ್ರಮುಖವಾಗಿ ಮಾಗಿದ ಹಣ್ಣುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಬೀಜಗಳನ್ನು ಸಂಗ್ರಹಿಸಿ ಬೀಜಗಳು ತಾಜಾ ಇರುವಾಗಲೇ ಅವುಗಳನ್ನು ಮಡಿಗಳಿಗೆ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಬೇಕಾಗುತ್ತೆ. ಬಹುತೇಕ ಔಷಧ ಸಸ್ಯಗಳಲ್ಲಿ ತಾಜಾ ಬೀಜಗಳನ್ನು ಬಿತ್ತುವುದರಿಂದ ಅವುಗಳ ಮೊಳಕೆ ಒಡೆಯುವ ಪ್ರಮಾಣ ಹೆಚ್ಚಾಗಿರುತ್ತದೆ. ಇನ್ನು ಕಾಂಡ ತುಂಡುಗಳಿಂದ ಔಷಧ ಸಸ್ಯಗಳನ್ನು ಬೆಳೆಸುವುದಾದರೆ ಕಾಂಡದ ತುಂಡುಗಳು ಸುಮಾರು 25-30 cm ಉದ್ದ ಇರಬೇಕು. ಪ್ರತಿ ಕಾಂಡದ ತುಂಡುಗಳು 2-3 ಗಂಟೆಗಳನ್ನು ಹೊಂದಿರಬೇಕು. ಕತ್ತರಿಸಿ ತಂದ ತುಂಡುಗಳನ್ನು ತೇವದ ಬಟ್ಟೆಯಿಂದ ಸುತ್ತಿಡಬೇಕು. ಇನ್ನು ಮೃದು ಕಾಂಡ ತುಂಡುಗಳನ್ನು ಆಯ್ಕೆ ಮಾಡಿಕೊಂಡಲ್ಲಿ ತುಂಡಿಗೆ 2 ಅಥವಾ 3 ಎಲೆಗಳು ಇರಬೇಕಾಗುತ್ತದೆ. ಇನ್ನು ಕಾಂಡ ತುಂಡುಗಳಲ್ಲಿ ಬೇರು ಬಿಡುವ ಬೇರು ಪ್ರಚೋದಕಗಳಾದ IBA, IAA, NAA ಮುಂತಾದ ಪ್ರಚೋದಕಗಳನ್ನು ಉಪಯೋಗಿಸಿ ನಾವು ಬೇರು ಬರುವಂತೆ ಮಾಡಬಹುದಾಗಿದೆ. ಇನ್ನು ಔಷಧಿ ಸಸ್ಯಗಳ ಬೀಜಗಳನ್ನ ಬಿತ್ತಿವಲ್ಲ, ಇಂತಿಂತ ಕಾಲದಲ್ಲಿ ಬಿತ್ತಬೇಕು, ಹೀಗೆ ಬಿತ್ತಬೇಕು, ಹಂಗೇನಿರುತ್ತೆ? ಇದೆ ಖಂಡಿತವಾಗಿ ನೋಡಿ, ವರ್ಷದ ಯಾವ ತಿಂಗಳಲ್ಲಾದರೂ ನಾವು ಬೀಜಗಳನ್ನು ಬಿತ್ತನೆ ಮಾಡಬಹುದು. ಆದರೆ ಮಾರ್ಚ್ ತಿಂಗಳಿಂದ ಜೂನ್ ತಿಂಗಳ ಅಂತ್ಯದೊಳಗೆ ಬಿತ್ತನೆ ಮಾಡಿದರೆ ನಮಗೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ನಾವು ಪಡೆಯಬಹುದಾಗಿದೆ. ಮುಂಜಾನೆ ಅಥವಾ ಸಾಯಂಕಾಲ ಸಮಯದಲ್ಲಿ ಬೀಜಗಳನ್ನು ಬಿತ್ತನೆ ಮಾಡುವುದು ಅತಿ ಸೂಕ್ತವಾದದ್ದು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ಹೆಚ್ಚಾಗಿರುವ ಕಾರಣ ನರ್ಸರಿಗೆ ಹೆಚ್ಚಿನ ನೆರಳಿನ ಅವಶ್ಯಕತೆ ಇರುತ್ತದೆ. ಇನ್ನು ಚಳಿಗಾಲ ಬಿತ್ತನೆಗೆ ಸೂಕ್ತವಲ್ಲ, ಅದರಲ್ಲೂ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಅತಿ ಚಳಿ ಇರುವ ಕಾರಣದಿಂದ ಬೀಜಗಳ ಮೊಳಕೆ ಒಡೆದರೂ ಸಸಿಗಳು ಬದುಕುಳಿಯುವ ಸಾಧ್ಯತೆ ತುಂಬಾ ಕಡಿಮೆ ಆಗಿದೆ. ಎಲ್ಲ ಬಿತ್ತನೆ ಬೀಜಕ್ಕೂ ನಾವು ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಹೌದು, ಇಲ್ಲಿ ಕೂಡ ಹಂಗ ಬೇಕಾಗ್ತಾ? ಹೌದು, ಔಷಧ ಸಸ್ಯಗಳು ಸಹ ನಾವು ಅನೇಕ ಬೀಜೋಪಚಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೆಲವಾರು ನಮ್ಮ ಏನು ಔಷಧಿ ಮರಗಳಲ್ಲಿ ಬಿಟ್ಟಂತ ಬೀಜಗಳಲ್ಲಿ ಆ ಬೀಜದ ಪದರು ತುಂಬಾ ಗಟ್ಟಿಯಾಗಿರುತ್ತೆ, ಅದರಿಂದ ಮೊಳಕೆ ಒಡೆಯುವುದೇ ಇಲ್ಲ. ಆದ್ದರಿಂದ ನಾವು ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅನೇಕ ಸಂಶೋಧನೆಗಳ ಫಲವಾಗಿ ನಾವು ಕಂಡುಕೊಂಡದ ಅಂಶವೇನೆಂದರೆ ಸುಮಾರು ಈ ಥರ ಬೀಜಗಳನ್ನು ಸುಮಾರು 24 ಗಂಟೆ ಸಗಣಿ ನೀರಿನಲ್ಲಿ ಕಲಸಿ ನೆನೆಸಿ ನಂತರ ಬಿತ್ತನೆ ಮಾಡಿದಾಗ ಉತ್ತಮ ಪ್ರತಿಕ್ರಿಯೆ, ಉತ್ತಮ ಮೊಳಕೆಯನ್ನು ನೋಡಬಹುದು, ಉತ್ತಮ ಗುಣಮಟ್ಟ ಸಸಿಗಳನ್ನು ಪಡೆಯಬಹುದು. ಇದೇ ರೀತಿ ಸುಮಾರು 2-3 ಗಂಟೆ ಏನು ನಮ್ಮ ಆಕಳು ಗಂಜಿಲಿನಲ್ಲಿ ಸಹ ನೆನೆಸಿ ಆ ಬೀಜಗಳನ್ನು ಬಿತ್ತನೆ ಮಾಡುವುದರಿಂದ ಉತ್ತಮ ಮೊಳಕೆಯನ್ನು ಸಹ ನಾವು ಪಡೆಯಬಹುದು. ಇನ್ನು ಕೆಲವಾರು ಬೀಜಗಳಲ್ಲಿ ಇನ್ನೂ ಗಟ್ಟಿ ಇರುತ್ತೆ, ಅಂತ ಬೀಜಗಳನ್ನು ನಾವು ಸಾಮಾನ್ಯವಾಗಿ ಈ ಮರದ ಸುತ್ತಿಗಿಂದ ಒಡೆದು ನಾವು ಉಪಯೋಗಿಸಬಹುದು. ಇನ್ನು ಕಾಂಡದ ಮೂಲಕ ಅನೇಕ ಸಸ್ಯಗಳನ್ನು ಪ್ರಮುಖವಾಗಿ ಪೊದೆ ಪೊದೆಯಿಂದ ಕೂಡಿದಂತಹ ಔಷಧ ಸಸ್ಯಗಳನ್ನು ನಾವು ಕಾಂಡದ ಮೂಲಕ ಮಾಡಬೇಕಾಗುತ್ತದೆ. ಇಲ್ಲೂ ಸಹ ಅನೇಕ ಬೇರು ಪ್ರಚೋದಕಗಳನ್ನು ನಾವು ಬಳಸಿ ಬೇರೆ ನಾವು ಪಡೆಯಬಹುದಾಗಿದೆ ಸಸ್ಯಗಳನ್ನು. ಹಾಗಾಗಿ ಬಿತ್ತನೆ ನಂತರ ಬೀಜ ಅಥವಾ ಆ ಬೆಳೆಯ ಒಂದು ಗುಣಮಟ್ಟ ಎಲ್ಲವನ್ನೂ ಅವಲಂಬಿಸಿರುತ್ತೆ. ಎಷ್ಟೆಷ್ಟು ಅಂತರ, ಎಷ್ಟೆಷ್ಟು ಸಾಲು ಅದೆಲ್ಲ ಖಂಡಿತ. ಸಾಮಾನ್ಯವಾಗಿ ಬೀಜದ ಬಿತ್ತನೆಯ ಸಸಿ ಮಡಿಯಲ್ಲಿ ನಾವು ನೇರವಾಗಿ ಬಿತ್ತನೆ ಮಾಡಬಹುದು ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸಹ ಬಿತ್ತನೆ ಮಾಡಬಹುದು. ಬಿತ್ತನೆ ಪದ್ಧತಿ ಸಸ್ಯದ ಜಾತಿ ಮತ್ತು ಬೀಜದ ಗಾತ್ರದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ನೋಡಿ, ಸೂಕ್ಷ್ಮವಾದ ಬೀಜಗಳಾದ ತುಳಸಿ ಇರಬಹುದು, ಹಿರೇಮದ್ದಿನ ಗಿಡ ಇರಬಹುದು, ನೀರು ಬ್ರಾಹ್ಮಿ, ಒಂದೆಲಗ, ಲೋಳೆಸರ, ಲಾವಂಚ, ನಿಂಬೆಹುಳುಗಳನ್ನು ಸಾಮಾನ್ಯವಾಗಿ ನಾವು ಸಸಿ ಮಡಿಗಳಲ್ಲಿ ಬಿತ್ತನೆ ಮಾಡ್ತೀವಿ. ಇನ್ನ ದಪ್ಪ ಬೀಜಗಳಾದ ಬೆಟ್ಟದಲ್ಲಿ ಇರಬಹುದು, ತಾರೆಕಾಯಿ ಇರ್ಬೋದು, ನೇರಳೆ ಇರ್ಬೋದು, ಬಿಲ್ವಪತ್ರೆ ಇರ್ಬೋದು, ನುಗ್ಗೆ ಇರ್ಬೋದು, ಕರಿಬೇವು, ಗೋರಂಟಿ, ಗುಲ್ಗಂಜಿ ಮತ್ತು ದತ್ತೋರ, ಈ ಮುಂತಾದವುಗಳನ್ನು ನೇರವಾಗಿ ನಾವು ಸಾಮಾನ್ಯವಾಗಿ ಚೀಲದಲ್ಲಿ ಬಿತ್ತನೆ ಮಾಡಬೇಕು. ಮಡಿಗಳಲ್ಲಿ ಬೀಜಗಳನ್ನು ಬಿತ್ತನೆ ಮಾಡುವಾಗ ಬೀಜಗಳು ಅತಿ ಆಳಕ್ಕೆ ಬೀಳದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದರಿಂದ ಹೆಚ್ಚು ಬೀಜಗಳು ಹಾಳಾಗದಂತೆ ತಡೆಗಟ್ಟುವುದರ ಜೊತೆಗೆ ಉತ್ತಮ ಸಸಿಗಳನ್ನು ಪಡೆಯಬಹುದು. ಇನ್ನು ಸೂಕ್ಷ್ಮ ಬೀಜಗಳಾಗಿದ್ದರೆ ಮರಳಿನ ಜೊತೆ ಮಿಶ್ರಣ ಮಾಡಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಈ ಸಸಿ ಮಡಿಗಳನ್ನು ತಯಾರಿಸ್ತೀವಲ್ಲ, ಅದರ ವಿಧಾನ ಹೆಂಗೆ, ಮತ್ತೆ ಈ ಚೀಲಗಳಲ್ಲಿ ಹಾಕಿ ಬೆಳೆಯುವಂಥದ್ದು ಇಂಥವೆಲ್ಲ ಇರುತ್ತಲ್ಲ? ಹೌದು ನೋಡಿ, ಸಾಮಾನ್ಯವಾಗಿ ಪ್ರತಿ ಸಸಿ ಮಡಿ ಸುಮಾರು 4-5 ಅಡಿ ಅಗಲ, 20-25 ಅಡಿ ಉದ್ದ ಇರಬೇಕು. ಇದರಿಂದ ನಾಟಿ ಮಾಡಲು, ನೀರು ಉಣಿಸಲು ಮತ್ತು ನೆರಳು ನಿರ್ಮಿಸಲು ಮತ್ತು ಸಸಿಗಳ ಬಗ್ಗೆ ನಿಗಾ ವಹಿಸಲು ತುಂಬಾ ಅನುಕೂಲವಾಗುತ್ತದೆ. ಆಯಾ ಪ್ರದೇಶಕ್ಕೆ ತಕ್ಕಂತೆ ನಾವು ಅನೇಕ ಸಸಿ ಮಡಿಗಳನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಏರು ಮಡಿಗಳನ್ನು ಸಾಮಾನ್ಯವಾಗಿ ಅತಿ ಹೆಚ್ಚು ಮಳೆಯುವ ಪ್ರದೇಶದಲ್ಲಿ, ನಂತರ ಹೆಚ್ಚು ಮಳೆ ಬೀಳುವ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಸಹ ಸಾಮಾನ್ಯವಾಗಿ ನಾವು ಏರು ಮಡಿಯನ್ನು ಮಾಡ್ತೀವಿ. ಇನ್ನು ಬೇಸಿಗೆಗಾಲದಲ್ಲಿ ಕಡಿಮೆ ಮಳೆ ಬರುವ ಪ್ರದೇಶದಲ್ಲಿ ಸಮತಟ್ಟಾದ ಮಡಿಗಳನ್ನು ಮಾಡ್ತೀವಿ. ಇನ್ನು ಇಳುಮಡಿ ಕೆಳಗೆ ಇರುತ್ತೆ, ಅದನ್ನ ಚಳಿಗಾಲದಲ್ಲಿ ಮಾಡ್ತೀವಿ. ಮತ್ತೆ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಈ ಮಡಿಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ನಂತರ ಈ ಬೀಜಗಳನ್ನ ಬಿತ್ತಿ ನಂತರ ಸಸಿಗಳು ಮೊಳಕೆ ಹೊಡೆದ ನಂತರ ಸುಮಾರು 3-4 ಎಲೆಗಳಿರುವ ಸಸಿಗಳನ್ನು ನಾವು ಈ ಪಾಲಿಥೀನ್ ಬ್ಯಾಗ್ನಲ್ಲಿ ಹಾಕಬೇಕಾಗುತ್ತೆ. ಪಾಲಿಥೀನ್ ಬ್ಯಾಗ್ನಲ್ಲಿ ಸಾಮಾನ್ಯವಾಗಿ ನರ್ಸರಿ ಮಿಶ್ರಣ ಅಂದರೆ 1 ಭಾಗ ಮರಳು, 1 ಭಾಗ ಕೊಟ್ಟಿಗೆ ಗೊಬ್ಬರ ಮತ್ತು 2 ಭಾಗ ಮಣ್ಣಿರುವ ನರ್ಸರಿ ಮಿಶ್ರಣವನ್ನು ಹಾಕಿ ನಾವು ಈ ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿ ನಾವು ನೀರನ್ನು ಕೊಡಬೇಕು. ಸಾಮಾನ್ಯವಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ನೀರನ್ನು ಕೊಡಬೇಕಾಗುತ್ತೆ. ಆದರೆ ಕೆಲವಾರು ಸಸಿಗಳಿಗೆ, ಲೋಳೆ ಸೊರ ಇರ್ಬೋದು ಮತ್ತು ಲಾವಂಚ ಇರ್ಬೋದು, ಅವಳಿಗೆ ನಾವು ಸ್ವಲ್ಪ 2-3 ದಿವಸಕ್ಕೊಮ್ಮೆ ನೀರನ್ನು ಕೊಡಬೇಕು. ಆದರೆ ಒಂದೆಲ್ಗ ಇರ್ಬೋದು, ಬ್ರಾಹ್ಮಿ ಇರ್ಬೋದು, ಬಜೆ ಇರ್ಬೋದು, ಇವಕ್ಕೆ ನಾವು ಹೆಚ್ಚು ನೀರನ್ನು ಕೊಡಬೇಕಾಗುತ್ತೆ. ಈಗ ಈ ರೀತಿ ಔಷಧಿ ಸಸ್ಯಗಳನ್ನು ರೈತರು ಕಮರ್ಷಿಯಲ್ ಆಗಿ ಬೆಳೀತಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಅಂತ ಹೇಳಿದಾಗ ತಾವೇ ಸ್ವಂತ ನಿರ್ಧಾರಕ್ಕಿಂತ ಒಂದು ಕಂಪನಿ ಜೊತೆ ಒಪ್ಪಂದ ಮಾಡ್ಕೊಂಡು ಬೆಳೆಯೋದು ಒಳ್ಳೇದು. ಹೌದು, ಇದು ಖಂಡಿತವಾಗಿ ಅನೇಕ ರೈತರು ಇತ್ತೀಚಿನ ದಿನಗಳಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಆದ್ರಿಂದ ಪ್ರತಿಯೊಬ್ಬ ರೈತರು ಯಾವ ಸಸ್ಯಜನ್ಯ ಔಷಧಿಗಳ ಸಂಸ್ಥೆಗಳ ಜೊತೆಗೆ ಅವರು ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗುತ್ತೆ, ಎಷ್ಟು ಬೆಲೆಯನ್ನು ನಿಗದಿ ಮಾಡಿರುತ್ತೆ ಅದಕ್ಕೆ ತಕ್ಕಂತೆ ಇವರು ಬೆಳೆದನ್ನು ಕೊಡಬೇಕು. ಆದ್ದರಿಂದ ಬಹಳಷ್ಟು ಮುಂಜಾಗ್ರತೆಯನ್ನ ಈ ಔಷಧಿ ಬೆಳೆಗಳಲ್ಲಿ ನಮ್ಮ ರೈತರು ತೆಗೆದುಕೊಳ್ಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾದ ತೊಂದರೆ ನಮ್ಮ ಔಷಧಿ ಬೆಳೆಗಳಲ್ಲಿ ಮಾರುಕಟ್ಟೆ ಸಂಸ್ಥೆ. ಈ ಮಾರುಕಟ್ಟೆ ಸಂಸ್ಥೆಯನ್ನ ಈ ಸಮಸ್ಯೆಯನ್ನು ಹೋಗಲಾಡಿಸಲು ನಾವು ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವುದು ಅತಿ ಸೂಕ್ತವಾದದ್ದು. ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಮತ್ತೆ ಇನ್ನೊಂದು ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ಪ್ರತ್ಯೇಕವಾಗಿ ಬೆಳೆಯದೆ ನಮ್ಮ ಏನು ತೋಟಗಾರಿಕೆ ಇರಬಹುದು, ಅರಣ್ಯ ಪದ್ಧತಿಯಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯುವುದರಿಂದ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಹುದು, ಹೆಚ್ಚಿನ ವರಮಾನ ಸಹ ನಾವು ಪಡೆಯಬಹುದಾಗಿದೆ. ಈ ರೀತಿ ನೀವು ನೋಡಿದಂಗೆ ರೈತರು ಬೆಳೆದು ಮಾರಾಟ ಮಾಡಿ ಲಾಭವನ್ನು ಗಳಿಸಿದ್ದು ಉದಾಹರಣೆಗಳು ಇದಾವಲ್ಲ? ಹೌದು, ಅನೇಕರಿಗೆ ನಮ್ಮ ಕೃಷಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಈ ತರ ನಾವು ಕೆಲವಾರು ರೈತರುಗಳನ್ನು ಗುರುತಿಸಿದ್ರಲ್ಲಿ ಇದರಲ್ಲಿ ಪ್ರಮುಖವಾಗಿ ಮಾಫಿಯಾ ಇರ್ಬೋದು, ಏಕನಾಯಕಿನ ಬೇರ್ ಇರ್ಬೋದು, ಮತ್ತೆ ಅಶೋಕ, ಈ ಗಿಡಗಳನ್ನ ನಮ್ಮ ಅರಣ್ಯ ಮಹಾವಿದ್ಯಾಲಯದಿಂದ ನಾವು ರೈತರಿಗೆ ನಾವು ಸರಬರಾಜು ಮಾಡ್ತಾ ಇದ್ವಿ, ಕೆಲವಾರು ರೈತರನ್ನ ಗುರುತಿಸಿದ್ವಿ. ಅಂತ ಕೆಲಸ ನಮ್ಮ ಅರಣ್ಯ ಮಹಾವಿದ್ಯಾಲಯ ಆಗುತ್ತಿದೆ. ಈ ರೈತರು ಸಹ ಕೃಷಿಯ ಜೊತೆಗೆ ಸಸ್ಯಾಭಿವೃದ್ಧಿನ ಮಾಡಿ ಅನೇಕ ಲಾಭವನ್ನ ಗಳಿಸಿಕೊಳ್ತಾ ಇದ್ದಾರೆ. ನಾಟಿ ತಳಿಗಳು ಅಥವಾ ಹೈಬ್ರಿಡ್ ಅಂತ ಏನಾರ ಬಂದಿರ್ತಾವ ಇಲ್ಲಿ? ಇದರಲ್ಲಿ ಪ್ರಮುಖವಾಗಿ ನಾಟಿ ತಳಿಗಳನ್ನೇ ನಮ್ಮ ಅರಣ್ಯ ಪ್ರದೇಶದಲ್ಲಿ ಏನಿರುವ ನಾಟಿ ತಳಿಗಳನ್ನು ನಾವು ಗುರುತಿಸಿ ಅದರಲ್ಲಿ ಯಾವ ರೀತಿಯ ಒಂದು ರಾಸಾಯನಿಕ ವಸ್ತು ಅಂದ್ರೆ ಆಲ್ಕಲೈಡ್ಸ್ ಗುಣಮಟ್ಟದ ಗಿಡಗಳನ್ನು ಗುರುತಿಸಿ ನಾವು ಸಸ್ಯ ಅಭಿವೃದ್ಧಿಯನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಇನ್ನ ಹೆಚ್ಚಿನ ಏನು ಸಂಕರ್ಣ ತಳಿಗಳಲ್ಲಿ ಇದರಲ್ಲಿ ಬಿಡುಗಡೆ ಆಗಿಲ್ಲ. ಇದರಲ್ಲಿ ಕೆಲವಾರು ಕೆಲಸಗಳು ಆಗ್ತಾ ಇದೆ, ಬಟ್ ಹೆಚ್ಚಾಗಿ ನಮ್ಮ ಲೋಕಲ್ ಸ್ಥಳೀಯವಾಗಿ ಕಂಡುಬರುವ ಏನು ಔಷಧಿ ಬೆಳೆಗಳಲ್ಲೇ ಅವುಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿ ಮಾಡುವ ಒಂದು ಪ್ರಯತ್ನ ನಮ್ಮ ಅರಣ್ಯ ಮಾವಿದಲ್ಲಿ ನಡೀತದೆ. ಈಗ ನೈಸರ್ಗಿಕವಾಗಿಯೇ ಬೆಳೆದಿರ್ತವೆ. ಕಷ್ಟ ಸುಖ ಬಿಸಿಲು ಮಳೆ ಗಾಳಿ ಎಲ್ಲವನ್ನ ಅನುಭವಿಸಿ, ರೋಗವನ್ನು ಅನುಭವಿಸಿ, ಕೀಟವನ್ನು ಅನುಭವಿಸಿ, ಆದರೆ ನಾವು ಒಂದು ರಕ್ಷಣಾತ್ಮಕ ಸಂದರ್ಭದೊಳಗೆ ಬೆಳೆಸ್ತೀವಿ. ಬೇಕಾದಂತಹ ನೀರು ಕೊಡ್ತೀವಿ, ಅವುಗಳಿಗೆ ಬೇಕಾದಂತ ಪೋಷಕಾಂಶ ಕೊಡ್ತೀವಿ, ಮತ್ತೆ ಎಲ್ಲ ವಾತಾವರಣವನ್ನ ಒದಗಿಸಿಕೊಡ್ಲಿಕ್ಕೆ ಮಾಡ್ತಾ ಇರ್ತೀವಿ. ಇಲ್ಲಿ ಗುಣಮಟ್ಟದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ? ಖಂಡಿತ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಬೆಳೆದಂತ ಬೆಳೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿರುವ ಏನು ಆಲ್ಕಲೈಡ್ ಕಂಟೆಂಟ್ ಕಡಿಮೆ ಇರಬಹುದು. ಯಾಕೆ ಕಡಿಮೆ ಇರಬಹುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅನೇಕ ಪ್ರಭೇದಗಳನ್ನ ನಾವು ಅರಣ್ಯದಲ್ಲಿ ನೋಡಬಹುದು. ಒಬ್ಬ ಸಂಗ್ರಾಹಕ ಈ ಎಲ್ಲಾ ಪ್ರಭೇದಗಳನ್ನ ಮಿಶ್ರಣ ಮಾಡುತ್ತಾನೆ. ಆದರೆ ನಾವು ಕೃಷಿಗೆ ಹೋದಾಗ ಅದರಲ್ಲಿ ಏನು ಗುಣಮಟ್ಟ ಯೂನಿಫಾರ್ಮ್ ಕ್ವಾಲಿಟಿ ಅಂತ ಏನು ಕರಿತೀವೋ ಅದನ್ನು ನಾವು ಯಾವ ಯಾವ ತಳಿಗಳನ್ನು ಬಿಡುಗಡೆ ಮಾಡಿದರೆ, ಈಗ ಲಕ್ನೋದಲ್ಲಿ ಸಿಮ್ಯಾಪ್ ಎಂಬ ಒಂದು ಸಂಸ್ಥೆ ಈ ಔಷಧಿ ಮತ್ತು ಸುಗಂಧ ಸಸ್ಯಗಳ ಮೇಲೆ ಕಾರ್ಯವನ್ನು ಸಂಶೋಧನೆ ಮಾಡ್ತಾ ಇದೆ. ಅನೇಕ ತಳಿಗಳನ್ನು ಸಹ ಅವರು ಬಿಡುಗಡೆ ಮಾಡಿದರೆ ಆ ತಳಿಗಳನ್ನು ನಾವು ಬೆಳೆದಾಗ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿಗೆ ಏನು ಬೇಕಾದ ಗುಣಮಟ್ಟದ ಒಂದು ರಾಸಾಯನಿಕ ವಸ್ತು ಇರುವ ಒಂದು ಗಿಡಗಳು ಸಿಗುತ್ತೆ. ಜೊತೆಗೆ ರೈತರು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಈ ಎರಡು ದೃಷ್ಟಿಯಿಂದ ನಾವು ಆಧುನಿಕ ಕೃಷಿಯಲ್ಲಿ ನಾವು ತಳಿಗಳನ್ನು ಬೆಳೆಯುವುದು ಅತಿ ಸೂಕ್ತ ಎಂದು ನನ್ನ ಭಾವನೆ. ಮತ್ತೆ ಇದು ಪ್ರದೇಶದ ಮೇಲೆ ಕೂಡ ಅವಲಂಬನೆ ಆಗಿರುತ್ತೆ. ಹೆಚ್ಚು ಮಳೆ ಆಗುವಂತ ಪ್ರದೇಶ, ಬಿಸಿಲು ಹೆಚ್ಚಾಗಿರುವಂತಹ ಪ್ರದೇಶ, ಕಡಿಮೆ ಮಳೆ ಆಗುವಂತ ಪ್ರದೇಶ, ಆಯಾ ಪ್ರದೇಶಕ್ಕಂತ ಅಂತಂತ ಸಸ್ಯಗಳು ಹುಟ್ಟತವು ಬೆಳೀತವು ಸಮೃದ್ಧವಾಗಿ ಈ ಫಲವನ್ನು ಕೊಡ್ತಾ ಇರ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಗದಗಿನ ಹತ್ರ ಇರ್ತಕ್ಕಂತ ಕಪ್ಪತ್ತು ಗುಡ್ಡ, ಅಲ್ಲಿ ಸಾವಿರಾರು ಪ್ರಭೇದಗಳು ಇದಾವು, ಔಷಧ ಸಸ್ಯಗಳು ಇದಾವು, ಬಹಳ ಉತ್ಕೃಷ್ಟವಾಗಿದ್ದವು, ನೈಸರ್ಗಿಕವಾಗಿ ಬೆಳೆದಿದ್ದವು ಅನ್ನೋಂತ. ನಮ್ಮಲ್ಲಿರುವ ಏನು ಒಂದೇನು ಲಿಟ್ರೇಚರ್ ಅಂತ ಹೇಳ್ತೀವಿ, ನಮ್ಮ ವೇದ ಇರ್ಬೋದು, ಚರಕ ಸಂಹಿತ, ಶುಷದ ಸಂಹಿತ, ಎಲ್ಲಾ ಇದರಲ್ಲಿ ಏನು ಸಾಹಿತ್ಯದಲ್ಲಿ ಏನಿದೆ ಅಂದ್ರೆ ಒಬ್ಬ ಮನುಷ್ಯ ಎಲ್ಲಿ ಹುಟ್ಟಿರ್ತಾನೋ ಅವನ ಸುತ್ತಮುತ್ತ ಅವನಿಗೆ ಬೇಕಾದಂತ ಆ ಸಸ್ಯಗಳು ಆ ಔಷಧಿ ಸಸ್ಯಗಳು ನಾವು ಸಾಮಾನ್ಯವಾಗಿ ನೋಡಬಹುದು. ಇದರ ಜೊತೆಗೆ ಇದಕ್ಕೆ ಬೇಕಾಗುವ ಮಣ್ಣು ಅವಗುಣ ನೋಡಿ. ಸಾಮಾನ್ಯವಾಗಿ ಅಶ್ವಗಂಧಕ್ಕೆ ಬೇಕಾಗಿರುವುದು ಒಂದು ಒಣ ಪ್ರದೇಶ, ಆದರೆ ಸರ್ಪಗಂಧಕ್ಕೆ ಹೆಚ್ಚಿನ ಮಳೆ ಇರುವ ತೇವಾಂಶ ಇರುವ ಪ್ರದೇಶ ಬೇಕಾಗುತ್ತೆ. ಆದ್ರಿಂದ ಒಂದೊಂದು ಔಷಧಿ ಸಸ್ಯಗಳಿಗೆ ಒಂದೊಂದು ತರ ಅವಗುಣ ಬೇಕಾಗುತ್ತೆ, ಮಣ್ಣುಗಳನ್ನ ನಾವು ನೋಡಬಹುದು. ಆದ್ರಿಂದ ನಮ್ಮ ಭಾರತ ದೇಶ ಒಂದು ವೈವಿಧ್ಯಮಯವಾದ ದೇಶ ಎಂದು ನಾವು ಹೇಳಬಹುದಾಗಿದೆ. ಇಲ್ಲಿ ಈ ಔಷಧಿ ಗುಣಗಳಿಗೆ ಬೇಕಾದ ಎಲ್ಲಾ ತರದ ಅವಗುಣ ಇದೆ ಮತ್ತು ಮಣ್ಣನ್ನು ಸಹ ನಾವು ನೋಡಬಹುದಾಗಿದೆ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಹೋದಾಗ ನಮಗೆ ಬೆಲ್ಲೋಡನ ಅಂತ ಸಿಗುತ್ತೆ. ನಮಗೆ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದ ನಾವು ಅಶ್ವಗಂಧ, ಸರ್ಪಗಂಧ ಅನೇಕ ಬೆಳೆಗಳನ್ನು ನಾವು ಬೆಳೆಯಬಹುದಾಗಿದೆ. ಅಂದ್ರೆ ಶೀತ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳನ್ನು ಸಹ ಬೆಳಿಬಹುದು, ಮತ್ತೆ ನಾವು ಸಮಶೀತೋಷ್ಣದಲ್ಲಿ ಬೆಳೆಯುವ ಔಷಧ ಸಸ್ಯಗಳನ್ನು ಬೆಳಿಬಹುದು. ಇನ್ನ ನಮ್ಮ ಏನು ಉಷ್ಣ ಪ್ರದೇಶದಲ್ಲಿರುವ ಪ್ರದೇಶದ ಅವಗುಣದಲ್ಲಿ ಸಹ ಅನೇಕ ಔಷಧ ಸಸ್ಯಗಳನ್ನು ನಾವು ಬೆಳಿಬಹುದಾಗಿದೆ. ಖಂಡಿತ ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು. ಒಟ್ಟಾರೆ ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಪ್ರಾಮುಖ್ಯತೆ, ಸಂರಕ್ಷಣೆ, ಸಸ್ಯ ಅಭಿವೃದ್ಧಿ, ರೈತರು ಎಲ್ಲೆಲ್ಲಿ ಕಾಳಜಿ ವಹಿಸಬೇಕಾಗತ್ತೆ ಅನ್ನೋ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಿಮಗೂ ಧನ್ಯವಾದ. ಇದುವರೆಗೆ ಔಷಧಿ ಹಾಗೂ ಸುಗಂಧ ದ್ರವ್ಯ ಸಸ್ಯಗಳ ಪ್ರಾಮುಖ್ಯತೆ, ಸಂರಕ್ಷಣೆ ಮತ್ತು ಸಸ್ಯಾಭಿವೃದ್ಧಿ ಈ ವಿಷಯವಾಗಿ ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವ ಡಾ ಜಿಒ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಅಲ್ಗಿ ದ್ರಾವಣ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ನ್ಯೂಅಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನ್ಯೂಅಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನ್ಯೂಅಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ ನ್ಯೂಅಲ್ಗಿ. ರೈತ ಬಾಂಧವರೇ ನಮಸ್ತೆ, ನನ್ನ ಹೆಸರು ಶ್ರೀರಾಮ್ ಎನ್ನಾರ್ ಅಂತ. ನಾನು ಹಾಸನ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ವಾಸ ಆಗಿರೋದು. ನಾನೀಗ ಏಲಕ್ಕಿ ಕೃಷಿ ಮಾಡ್ತಾ ಇದ್ದೀನಿ. ನಾನಿವಾಗ ನ್ಯೂಅಲ್ಗಿ ಬಳಸ್ತಾ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಿದೆ. ಅದು ಚಿಕ್ಕದ್ರಿಂದಾನು ನ್ಯೂಅಲ್ಗಿ ಸ್ಪ್ರೇ ಕೊಡ್ತಾ ಇದೀವಿ, ತುಂಬಾ ಬೆಳವಣಿಗೆ ಕಾಣ್ತಾ ಇದೆ. ಆಗ್ಲೇ ಫಸ್ಲಿಗೆ ಬಂದಿದೆ, ಆಗ್ಲೇ ಹೂ ಆಗ್ತಾ ಇರೋದ್ರಿಂದ ಇನ್ನ ಕೊಡ್ತಾ ಇದ್ದೀನಿ. ನ್ಯೂಅಲ್ಗಿನ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ತಾತ ನಮ್ಮ ತಂದೆಯವರು ಎಲ್ಲರೂ ಈ ಕೃಷಿಯಿಂದಾನೇ ಮುಂದ್ ಬರ್ತಾ ಇರೋದು, ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಓದನ್ನ ಮಧ್ಯದಲ್ಲೇ ನಿಲ್ಸಿ ಕೃಷಿಗ್ ಬಂದಿದ್ದೀನಿ. ನನಗೆ ನನ್ನ ತೋಟ ಅಂದ್ರೆ ತುಂಬಾ ಖುಷಿ. ನಮ್ ತಾತನ ಹೆಸರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಅವರು 87 ವರ್ಷದ ತನಕ ಅವ್ರಿರೋ ತನಕನು ತುಂಬಾ ಶ್ರಮ ವಹಿಸಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ನಮ್ ತಂದೆನು ಕೂಡ ರಂಗನಾಥ್ ಅಂತ ತುಂಬಾ ಕೆಲಸ ಮಾಡಿ ಮುಂದಕ್ ಬಂದಿದ್ದಾರೆ. ನನಗೂ ಇದೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನ್ಯೂಅಲ್ಗಿ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ನ್ಯೂಅಲ್ಗಿನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು, ತುಂಬಾ ಉಪಯೋಗಗಳನ್ನ ನಾವಂತೂ ಕಾಣ್ತಾ ಇದೀವಿ. ಎಲ್ಲರೂ ಬಳಸಿ ಉಪಯೋಗಗಳನ್ನ ಪಡೀರಿ. ನನ್ನ ಸಂಖ್ಯೆ 6361315968. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6361315968. ಎಲ್ಲರಿಗೂ ನಮಸ್ಕಾರ. ಬಳಸಿ ಬಳಸಿ ನ್ಯೂಅಲ್ಗಿ ದ್ರಾವಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ, ದೂರವಿಡಿ ರೋಗ ಕೀಟಗಳನ್ನ, ಗಳಿಸಿ ಅಧಿಕ ಆದಾಯವನ್ನ. ಬಳಸಿ ಬಳಸಿ ನ್ಯೂಅಲ್ಗಿ ದ್ರಾವಣವನ್ನ ಬಳಸಿ ಬಳಸಿ ನ್ಯೂಅಲ್ಗಿ. ನ್ಯೂಅಲ್ಗಿ ನ್ಯಾನೋ ದ್ರಾವಣವಿದುವೆ, ಪೈರುಗಳಲ್ಲಿ ಬೆಳವಣಿಗೆ ಆಗುವುದು, ಹಣವು ಉಳಿತಾಯವಾಗುವುದು, ಬೆಳೆಯು ಬಾಳಿಕೆ ಬರುವುದು. ಬಳಸಿ ಬಳಸಿ ನ್ಯೂಅಲ್ಗಿ ದ್ರಾವಣವನ್ನು ಬಳಸಿ ಬಳಸಿ ನ್ಯೂಅಲ್ಗಿ. ಹೆಚ್ಚಿನ ಮಾಹಿತಿಗೆ ನ್ಯೂಅಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ಚಮತ್ಕಾರ, ಬೆಳೆಗಳಿಗೆ ಇದು ಆರೋಗ್ಯಕರ, ಪ್ರತಿದೀವಿಗೂಹಿತಕರ. ಊಟಗಟ್ಟಲೆ ಬೇಡ ಗೊಬ್ಬರ ನೋಡಿ ನ್ಯೂಅಲ್ಗಿಯ ಚಮತ್ಕಾರ. ಹೆಚ್ಚಿನ ಮಾಹಿತಿಗೆ ನ್ಯೂಅಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651.